ಇದರೊಂದಿಗೆ ಹೆಚ್ಚುವರಿಯಾಗಿ ಕರ್ನಾಟಕ ಸರ್ಕಾರದಿಂದ ಈ ಎಲ್ಲಾ ಅರ್ಹ ರೈತರಿಗೆ ವಾರ್ಷಿಕ 4,000 ರೂಗಳ ಅನುದಾನವನ್ನು ಎರಡು ಕಂತುಗಳಲ್ಲಿ ನೀಡಲಾಗ್ತಾ ಇದೆ. ಅಂದ್ರೆ ಒಟ್ಟಾರೆ 10,000 ರೂಪಾಯಿ ರೈತ ಬಾಂಧವರಿಗೆ ಸಿಗುತ್ತೆ ಅಂತ ಹೇಳಿ. ಹೌದು, ಕೇಂದ್ರ ಸರ್ಕಾರದ 6,000 ಸಹಾಯಧನ ವಾರ್ಷಿಕವಾಗಿ 3 ಕಂತುಗಳಲ್ಲಿ ಸಿಗತ್ತೆ. ರಾಜ್ಯ ಸರ್ಕಾರದ್ದು 4,000 ರೂಪಾಯಿ ಸಹಾಯಧನ ವಾರ್ಷಿಕವಾಗಿ 2 ಕಂತುಗಳಲ್ಲಿ ಸಿಗತ್ತೆ. ಅಂದ್ರೆ ಮುಖ್ಯವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡೆಯೋದಕ್ಕೆ ಏನೇನು ಅರ್ಹತೆಗಳಿರಬೇಕಾಗುತ್ತೆ? ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಸಾಗುವಳಿ ಮಾಡ್ತಾ ಇರುವಂತಹ, ಸಾಗುವಳಿ ಭೂಮಿಯನ್ನ ಹೊಡೆದಿರುವಂತಹ ಎಲ್ಲಾ ರೈತರಿಗೆ ವಿತರಣೆ ಮಾಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಅರ್ಹತೆ ಅನ್ನೋದಕ್ಕಿಂತ ನಾವು ಹೆಚ್ಚಾಗಿ ಯಾವ್ಯಾವ ರೈತರು ಈ ನೆರವನ್ನ ಪಡೀಲಿಕ್ಕೆ ಅನರ್ಹರು ಅಂತ ನಾವು ಗುರುತಿಸಬೇಕಾಗತ್ತೆ. ಈ ಯೋಜನೆಯಡಿ ಬರುವಂತಹ ಅನರ್ಹ ರೈತರು ಅಂದ್ರೆ ಅವರು ಆದಾಯ ತೆರಿಗೆ ಪಾವತಿದಾರರು ಆಗಿರಬಾರದು, ಹಾಗೇನೆ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಉದ್ಯೋಗಸ್ಥರಾಗಿರ್ಬಾರ್ದು, ಅವರಾಗ್ಲಿ ಅವರ ಕುಟುಂಬದವರಾಗ್ಲಿ ಈ ಯಾವುದೇ ಸಂಸ್ಥೆಗಳಲ್ಲಿ ಉದ್ಯೋಗಸ್ಥರಾಗಿರ್ಬಾರ್ದು. ಆಮೇಲೆ ಪಿಂಚಣಿದಾರರ, ಅದರಲ್ಲಿ ಪಿಂಚಣಿದಾರರು ಮಾಸಿಕ 10,000 ಹೆಚ್ಚಿನ ಪಿಂಚಣಿಯನ್ನ ಪಡೀತಾ ಇದ್ರೆ ಅವರು ಈ ನೆರವನ್ನ ಪಡೀಲಿಕ್ಕೆ ಅರ್ಹರಾಗಿರೋದಿಲ್ಲ. ಹಾಗೇನೆ ಇದು ಒಂದು ಕುಟುಂಬಕ್ಕೆ ನೆರವು ಅಂತ ಘೋಷಣೆ ಆಗಿರೋದು, ಹಾಗಾಗಿ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಆರ್ಥಿಕ ನೆರವನ್ನ ಪಡೀಲಿಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ ಪಿಎಂ ಕಿಸಾನ್ ಯೋಜನೆಯಡಿ ಒಂದು ಕುಟುಂಬ ಅಂದ್ರೆ ಗುರುತಿಸಲ್ಪಡೋದು ಗಂಡ, ಹೆಂಡತಿ ಮತ್ತು 18 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವಂತಹ ಮಕ್ಕಳು. ಈ ಒಂದು ಸಮೂಹವನ್ನ ಒಂದು ಕುಟುಂಬ ಅಂತ ಗುರುತಿಸಲಾಗತ್ತೆ. ಸೊ ಒಂದು ಕುಟುಂಬದಲ್ಲಿ ಗಂಡ, ಹೆಂಡತಿ ಇಬ್ಬರ ಹೆಸರುಗಳನ್ನು ಕೂಡ ಭೂ ಹಿಡುವಳಿ ಇದ್ದಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಈ ಯೋಜನೆಯಡಿ ಆರ್ಥಿಕ ನೆರವನ್ನ ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ಕೆಲವೊಂದು ಹುದ್ದೆಗಳನ್ನ ಸಾಂವಿಧಾನಿಕ ಹುದ್ದೆಗಳು ಅಂತ ಗುರುತಿಸಲಾಗಿದೆ. ಆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಕುಟುಂಬಸ್ಥರು ಇದ್ದಲ್ಲಿ, ಹಾಗೇನೆ ಎಂಎಲ್ಎ, ಎಂಎಲ್ಸಿ ಹಾಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದಲ್ಲಿ ಕುಟುಂಬಸ್ಥರು ಇದ್ದಲ್ಲಿ, ಹಾಗೇನೆ ಕೆಲವು ವೃತ್ತಿಪರರಾಗಿರ್ತಾರೆ, ಜಮೀನು ಹಿಡುವಳಿ ಹೊಂದಿರ್ತಾರೆ, ಕೃಷಿ ಮಾಡ್ತಾ ಇರ್ತಾರೆ, ಆದ್ರೆ ವಕೀಲರಾಗಿರ್ತಾರೆ, ವೈದ್ಯರಾಗಿರ್ತಾರೆ, ಅಭಿಯಂತರರಾಗಿರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್, ವಾಸ್ತುಶಿಲ್ಪಿಗಳು, ಈ ತರ ಒಂದು ವೃತ್ತಿಪರ ಉದ್ದಿಮೆಗಳಲ್ಲಿ ತೊಡಗಿಕೊಂಡಿರುವಂತಹವರು ಈ ಯೋಜನೆಯಡಿ ಆರ್ಥಿಕ ನೆರವನ್ನ ಪಡೀಲಿಕ್ಕೆ ಅರ್ಹರಾಗಿರೋದಿಲ್ಲ. ಈಗ ಕುಟುಂಬಗಳು ಮುಖ್ಯವಾಗಿ ಜಮೀನಿನಲ್ಲಿ ಜಂಟಿ ಖಾತೆಯನ್ನ ಹೊಂದಿರ್ತವೆ. ಹೌದು, ಬೇರೆ ಬೇರೆ ಕುಟುಂಬಗಳು ಅಂತ ಸಂದರ್ಭದಲ್ಲಿ ನಿಬಂಧನೆ ಹೇಗೆ ಅನ್ವಯಿಸುತ್ತೆ ಅಂತೀರಿ? ನಾವು ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಪಿಎಂ ಕಿಸಾನ್ ಯೋಜನೆಯಡಿ ರೈತರನ್ನ ನೋಂದಣಿ ಮಾಡ್ಕೊಳ್ಳಿಕ್ಕೆ, ನೋಂದಣಿ ಮಾಡಿಕೊಂಡಿರುವಂತಹ ರೈತರ ದತ್ತಾಂಶಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಎರಡು ಸ್ಥಳೀಯ ಪೋರ್ಟಲ್ಗಳನ್ನ ಅಭಿವೃದ್ಧಿ ಮಾಡಿಕೊಂಡಿದ್ದೇವೆ. ಒಂದು ರೈತರ ದಾಖಲಾತಿಗಳನ್ನ ನಿರ್ವಹಿಸ್ತಾ ಇರುವಂತಹ ಫ್ರೂಟ್ಸ್ ಪೋರ್ಟಲ್, ಮತ್ತೊಂದು ಪಿಎಂ ಕಿಸಾನ್ ಯೋಜನೆಗಾಗಿ ನಿರ್ವಹಿಸ್ತಾ ಇರುವಂತಹ ಫ್ರೂಟ್ಸ್ ಪಿಎಂ ಕಿಸಾನ್ ಪೋರ್ಟಲ್. ಪ್ರಾರಂಭಿಕವಾಗಿ ನೀವೇನು ಪ್ರಶ್ನೆ ಉದ್ಭವ ಮಾಡಿದ್ರಿ, ಜಂಟಿ ಖಾತೆದಾರರು ಅಂತ ಹೇಳಿ ಕುಟುಂಬಗಳು ಇರ್ತವೆ. ಹಾ, ಒಟ್ಟು ನಾವು ಹೋಗೋದು ಒಂದು ಪಹಣಿನಲ್ಲಿ ಜಂಟಿ ಮಾಲೀಕತ್ವ ಇರುವಂತಹ ರೈತರು, ಬೇರೆ ಬೇರೆ ಕುಟುಂಬ ಇರಬಹುದು, ಆದ್ರೆ ಒಂದು ಪಹಣಿನಲ್ಲಿ ಅವರು ಜಂಟಿ ಖಾತೆದಾರರಾಗಿ ಆ ಜಮೀನಿನ ಭೂ ಹಿಡುವಳಿ ಮಾಲೀಕತ್ವವನ್ನ ಹೊಂದಿರ್ತಾರೆ. ಜಂಟಿ ಮಾಲೀಕರಾದಲ್ಲಿ ಮೊದಲನೇದಾಗಿ ಫ್ರೂಟ್ಸ್ ಅಲ್ಲಿ ಅವರು ಫ್ರೂಟ್ಸ್ ಗುರುತಿನ ಸಂಖ್ಯೆಯನ್ನ ಎಲ್ಲಾ ಜಂಟಿ ಖಾತೆದಾರರು ಪಡ್ಕೊಳ್ಬೇಕಾಗತ್ತೆ. ಆ ಫ್ರೂಟ್ಸ್ ಗುರುತಿನ ಸಂಖ್ಯೆಗೆ ಎದುರಾಗಿ ಪ್ರತಿಯೊಬ್ಬ ಮಾಲೀಕರಿಗೆ ಎಷ್ಟು ವಿಸ್ತೀರ್ಣವನ್ನ ನಾವು ದಾಖಲು ಮಾಡಬೇಕು ಅನ್ನೋಂತಹ ವಿವರವನ್ನ ಜಂಟಿ ಮಾಲೀಕರು ಅವಶ್ಯವಾಗಿ ನಮೂದು ಮಾಡಿಸಬೇಕಾಗತ್ತೆ. ನಾವು ಬಹಳಷ್ಟು ಪ್ರಕರಣಗಳಲ್ಲಿ ನೋಡಿದೀವಿ, ಸರ್ವೇ ಸಾಮಾನ್ಯವಾಗಿ ಅಣ್ಣ ತಮ್ಮಂದ್ರ ಹೆಸರಿನಲ್ಲಿ ಈ ತರ ಜಂಟಿ ಮಾಲೀಕತ್ವ ಇರುತ್ತೆ. ಊರುಗಳಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಕೃಷಿಯನ್ನ ಮಾಡ್ತಾ ಇರ್ತಾರೆ, ಅಂತ ಸಂದರ್ಭಗಳಲ್ಲಿ ಜಂಟಿ ಮಾಲೀಕತ್ವದಲ್ಲಿರುವಂತಹ ಸಂಪೂರ್ಣ ವಿಸ್ತೀರ್ಣವನ್ನ ಯಾರ್ದಾದ್ರೂ ಒಬ್ಬರ ಹೆಸರಿಗೆ ಅವರು ನೋಂದಣಿ ಮಾಡಿಸ್ತಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಬೇರೆ ಜಂಟಿ ಖಾತೆದಾರರಿಗೆ ಪಿಎಂ ಕಿಸಾನ್ ಯೋಜನೆಯಡಿ ನೆರವನ್ನ ಪಡೀಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಯಾವುದೇ ಸಮಯದಲ್ಲಿ ಅವರು ಈ ಒಂದು ಬದಲಾವಣೆಯನ್ನ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ಎಲ್ಲಾ ಜಂಟಿ ಮಾಲೀಕರು ಒಟ್ಟಾಗಿ ಒಂದು ಮುಚ್ಚಳಿಕೆಯನ್ನ ಬರೆದುಕೊಟ್ಟು ಈ ಜಂಟಿ ಮಾಲೀಕತ್ವದಲ್ಲಿ ಇರುವಂತಹ ಹಿಡುವಳಿ ವಿವರಗಳನ್ನ ಪ್ರತಿಯೊಬ್ಬ ಜಂಟಿದಾರರ ಖಾತೆಗೆ ಇಂತಿಷ್ಟು ಅಂತ ಹಿಡುವಳಿ ವಿವರಗಳನ್ನ ನಮೂದಿಸಿ ಆ ಒಂದು ಅನುಪಾತಕ್ಕೆ ಅನುಗುಣವಾಗಿ ಫ್ರೂಟ್ಸ್ ನಲ್ಲಿ ನೋಂದಣಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ಒಂದು ಪತ್ರವನ್ನ ಕೊಟ್ಟರೆ ಕೃಷಿ ಇಲಾಖೆಗೆ, ಅದನ್ನ ನಾವು ಅದೇ ಅವರು ಏನು ಬೇಡಿಕೆಯನ್ನ ಕೊಡ್ತಾರೆ ಆ ಒಂದು ಅನುಪಾತಕ್ಕೆ ಅನುಗುಣವಾಗಿ ಫ್ರೂಟ್ಸ್ ಐಡಿ ಎದುರಿಗೆ ಅವರ ಹಿಡುವಳಿ ವಿಸ್ತೀರ್ಣವನ್ನ ನಮೂದಿಸಿಕೊಡ್ತೇವೆ. ತದನಂತರ ಅವರು ಪಿಎಂ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವನ್ನು ಪಡೀಲಿಕ್ಕೆ ಅರ್ಹರಾಗ್ತಾರೆ. ಅವರು ಯಾರಾದ್ರೂ ಒಬ್ಬರ ಹೆಸರಿಗೆ ಪೂರ್ತಿ ವಿಸ್ತೀರ್ಣವನ್ನ ನಾವು ದಾಖಲು ಮಾಡಿಸ್ಬಿಟ್ಟಿದೀವಿ. ಉಳಿದವ್ರಿಗೆ ಹೆಂಗೆ ಈಗ ಹೊಸದಾಗಿ ಸೇರ್ಪಡೆ ಮಾಡೋದು ಅಂತಂದ್ರೆ, ಈಗ ಆಲ್ರೆಡಿ ಅವರು ಏನು ದಾಖಲು ಮಾಡಿರ್ತಾರೆ ಆ ಒಂದು ವಿಸ್ತೀರ್ಣವನ್ನ ಬದಲಾವಣೆ ಮಾಡಿಕೊಡಿ ಅಂತ ಒಂದು ಕೋರಿಕೆ ಪತ್ರವನ್ನ ಕೊಡಬೇಕಾಗತ್ತೆ. ಬದಲಾವಣೆಗೆ ಅವಕಾಶ ಇದೆ. ಅದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇವರ ಒಂದು ಜಂಟಿ ಸಹಿಯಲ್ಲಿ ಒಂದು ಕೇಂದ್ರ ಕಚೇರಿಗೆ ಬೇಡಿಕೆ ಪತ್ರ ಬರಬೇಕಾಗತ್ತೆ. ಸೊ ಆ ರೀತಿ ಒಂದು ಕೋರಿಕೆ ಬಂದಲ್ಲಿ ನಾವು ಬದಲಾವಣೆ ಮಾಡಿಕೊಡ್ತೀವಿ. ಫ್ರೂಟ್ಸ್ ಅಲ್ಲಿ ವಿಸ್ತೀರ್ಣ ಬದಲಾವಣೆ ಆದ ನಂತರ ಅವರು ಪಿಎಂ ಕಿಸಾನ್ ಯೋಜನೆಯಡಿ ತಾವು ಯಾವುದೇ ಅನರ್ಹ ವರ್ಗಕ್ಕೆ ಸೇರ್ಪಡೆ ಆಗೋದಿಲ್ಲ ಅಂತ ಹೇಳಿ ಒಂದು ಪ್ರಮಾಣ ಪತ್ರವನ್ನ ನೀಡಿ ಪಿಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡ್ಕೋಬಹುದಾಗಿರುತ್ತೆ. ಅಂದ್ರೆ ಏನು ಹಿಡುವಳಿಯನ್ನ ಅವರು ಭಾಗ ಮಾಡ್ಕೊಳ್ತಾರಲ್ಲ, ಅದು ಕಂದಾಯ ಇಲಾಖೆಯಲ್ಲಿ ನೋಂದಣಿ ಆಗುವಂತ ಅವಶ್ಯಕತೆ ಇರೋದಿಲ್ವಾ? ಕಂದಾಯ ಇಲಾಖೆ ನೋಂದಣಿಯನ್ನ ನಾವು ಕಡ್ಡಾಯ ಮಾಡ್ತಾ ಇಲ್ಲ, ಯಾಕಂದ್ರೆ ಈ ರೀತಿ ಒಂದು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಜೊತೆಗೆ ನಾವು ಒಂದು ಅವರಿಗೆ ತಿಳುವಳಿಕೆಯನ್ನ ಕೊಡ್ತೀವಿ. ಈ ರೀತಿಯಾಗಿ ನಾವು ಫ್ರೂಟ್ಸ್ ಅಲ್ಲಿ ಏನು ವಿಸ್ತೀರ್ಣವನ್ನ ಅವರ ಕೋರಿಕೆ ಪತ್ರಕ್ಕೆ ಅನುಗುಣವಾಗಿ ಜೋಡಣೆ ಮಾಡ್ತೀವಿ ಅವರ ಹೆಸರಿನ ಎದುರಿಗೆ, ಇದು ಕೃಷಿ ಇಲಾಖೆ ಸವಲತ್ತು ಪಡೀಲಿಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಬೇರೆ ಯಾವುದೇ ಕಾನೂನು ಅಧಿಕಾರಕ್ಕೆ ಈ ಒಂದು ಸೇರ್ಪಡೆ ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ, ಸಿಂಧುವಲ್ಲ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಒಂದು ತಿಳುವಳಿಕೆಯನ್ನ ಕೊಡ್ತೀವಿ. ಅಂದ್ರೆ ಪಹಣಿ ಇರಲೇಬೇಕು ಅಂತ ಏನು ನಿಬಂಧನೆ ಇಲ್ಲ? ಪಹಣಿನಲ್ಲಿ ಅವ್ರ ಹೆಸರಿರತ್ತೆ, ಬಟ್ ಪ್ರತಿಯೊಬ್ಬ ಹೆಸರಿಗೆ ಎಷ್ಟು ವಿಸ್ತೀರ್ಣ ಅಂತ ಅದು ತೋರಿಸಿರೋದಿಲ್ಲ. ಹಿಸ್ಸೆಗಳಿರೋದಿಲ್ಲ. 5 ಜನ ಇರ್ತಾರೆ, 5 ಎಕರೆ ಇರತ್ತೆ, ಪ್ರತಿಯೊಬ್ಬರಿಗೆ ಒಂದೊಂದು ಎಕರೆ ಅಂತ ಪಹಣಿನಲ್ಲಿ ತೋರಿಸಿರೋದಿಲ್ಲ, ಒಟ್ಟಾಗಿ 5 ಎಕರೆ ತೋರಿಸಿರ್ತಾರೆ. ಸೊ ಅವರು ಫ್ರೂಟ್ಸ್ ಅಲ್ಲಿ ಬೇಡಿಕೆ ಕೊಟ್ಟಾಗ 5 ಜನರಿಗೆ ಫ್ರೂಟ್ಸ್ ಗುರುತಿನ ಸಂಖ್ಯೆಯನ್ನ ನಾವು ಸೃಜನೆ ಮಾಡಿ ಅವರು ಕೇಳಿದಂತೆ ಪ್ರತಿಯೊಬ್ಬರಿಗೆ ಒಂದೊಂದು ಎಕರೆಯನ್ನ ಜೋಡಣೆ ಮಾಡ್ತೀವಿ. ಫ್ರೂಟ್ಸ್ ತಂತ್ರಾಂಶದಲ್ಲಿ ಒಂದು ನಿಬಂಧನೆ ಅಂದ್ರೆ ಒಂದು ಪಹಣಿಯಲ್ಲಿ 5 ಎಕರೆ ಇದ್ರೆ ಯಾವುದೇ ಕಾರಣಕ್ಕೆ 5 ಎಕರೆ ಮಾತ್ರ ನಾವು ಜೋಡಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ನಾವು ಭೂಮಿ ದತ್ತಾಂಶ ಏನಿದೆ ಅದ್ರ ಜೊತೆಗೆ ಭೂ ದಾಖಲೆಗಳು ಪರಿಶೀಲನೆ ಆಗತ್ತೆ. ಹಂಗಾಗಿ ಪ್ರತಿಯೊಂದು ಸರ್ವೆ ನಂಬರ್ ಅಲ್ಲಿ ಭೂಮಿ ದತ್ತಾಂಶದಲ್ಲಿ ಎಷ್ಟು ವಿಸ್ತೀರ್ಣ ನಮಗೆ ಬಿಂಬಿತ ಆಗತ್ತೆ ಅಷ್ಟು ವಿಸ್ತೀರ್ಣವನ್ನು ಮಾತ್ರ ನಾವು ಜೋಡಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಜಂಟಿ ಖಾತೆಯಲ್ಲಿರುವಂತಹ 2ನೇ ರೈತ ಬಂದು ಮತ್ತೆ ನನಗೆ 5 ಎಕರೆ ಸೇರ್ಪಡೆ ಮಾಡಿ ಅಂತಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಒಟ್ಟಾರೆ ಆ ಸರ್ವೆ ನಂಬರ್ ಅಲ್ಲಿ ಇರುವಂತಹ ಆ ಪಹಣಿಯಲ್ಲಿರುವಂತಹ ವಿಸ್ತೀರ್ಣವನ್ನ ಮಾತ್ರ ನಾವು ಜೋಡಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಈ ಒಂದು ವಿಭಜನೆ ಮತ್ತು ಜೋಡಣೆ ಅವಕಾಶ ಕೃಷಿ ಮತ್ತು ಇತರೆ ಇಲಾಖೆಗಳ ಸವಲತ್ತುಗಳನ್ನು ಪಡೀಲಿಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಕಾನೂನಾತ್ಮಕವಾಗಿ ಅವರಿಗೆ ಭೂ ಮಾಲೀಕತ್ವ ಪ್ರತಿಯೊಬ್ಬರಿಗೆ 1 ಎಕರೆ ಅಥವಾ ಅವರು ಏನು ಕೋರಿಕೆ ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೆ ಇಷ್ಟು ವಿಸ್ತೀರ್ಣ ಅಂತ ಅದನ್ನ ಅವರು ಕಾನೂನಾತ್ಮಕವಾಗಿ ಭೂಮಿ ಮೇಲಿನ ಅಧಿಕಾರ ಅಂತ ಹೇಳ್ಬಿಟ್ಟು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಮುಖ್ಯವಾಗಿ ಈ ಒಂದು ಯೋಜನೆ ಫಲವನ್ನ ಪಡೆಯೋದಕ್ಕೆ ಸೇರ್ಪಡೆ ಆಗಬೇಕು ಅಂದ್ರೆ ನಮ್ಮ ರೈತರು ಏನ್ ಕ್ರಮ ಅನುಸರಿಸಬೇಕು ಅಂತೀರಿ? ರೈತರು ಸೇರ್ಪಡೆ ಆಗ್ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಫ್ರೂಟ್ಸ್ ಗುರುತಿನ ಚೀಟಿಯನ್ನ ಪಡಿಬೇಕು. ಫ್ರೂಟ್ಸ್ ಗುರುತಿನ ಸಂಖ್ಯೆ, ಹೌದು. ಸೊ ಈ ಫ್ರೂಟ್ಸ್ ಗುರುತಿನ ಸಂಖ್ಯೆಯನ್ನ ಎಲ್ಲಾ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗಳಲ್ಲಿ ರೈತರಿಗೆ ನಾವು ನೋಂದಣಿ ಮಾಡಿಕೊಡ್ತೇವೆ. ಹಾಗೆ ರೈತರು ಸ್ವಯಂ ಕೂಡ ನೋಂದಣಿ ಮಾಡ್ಕೋಬಹುದು. ಹೇಗೆ ಪಡ್ಕೋಬಹುದು ಅಂತೀರಿ? ಅವರು ಪ್ರಾಥಮವಾಗಿ ಅವರ ವಿಳಾಸ ಹಾಗೂ ಅವರ ಪಾಣಿ ವಿಸ್ತೀರ್ಣಗಳನ್ನ ಸಲ್ಲಿಸಬೇಕಾಗತ್ತೆ. ಮೊದಲನೇ ಬಾರಿಗೆ ಅವರು ಯಾವುದೇ ಕಚೇರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಅವರು ಸ್ವಯಂ ನೋಂದಣಿ ಕೂಡ ಮಾಡ್ಕೋಬಹುದು. ಫ್ರೂಟ್ಸ್ ಪೋರ್ಟಲ್ ನಲ್ಲಿ ಸ್ವಯಂ ನೋಂದಣಿಗೆ ಅವಕಾಶ ಇದೆ. ಸೊ ಫ್ರೂಟ್ಸ್ ಅಲ್ಲಿ ನೋಂದಣಿ ಆದ ನಂತರ ಕೃಷಿ ಇಲಾಖೆಗೆ ನಾನು ಯಾವುದೇ ರೀತಿಯಾದಂತಹ ಅನರ್ಹ ವರ್ಗಕ್ಕೆ ಸೇರ್ಪಡೆ ಆಗೋದಿಲ್ಲ, ನಾನು ಪಿಎಂ ಕಿಸಾನ್ ಯೋಜನೆಗೆ ಅರ್ಹರಾಗಿದ್ದೇನೆ, ಹಂಗಾಗಿ ನನ್ನನ್ನ ಪಿಎಂ ಕಿಸಾನ್ ಯೋಜನೆಯಡಿ ನೋಂದಣಿ ಮಾಡ್ಕೊಳ್ಳಿ ಅಂತ ಒಂದು ಅರ್ಜಿ ಕೊಟ್ರೆ ಕೃಷಿ ಇಲಾಖೆಯಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಅವರನ್ನು ನಾವು ದಾಖಲು ಮಾಡಿಕೊಳ್ತೇವೆ. ಇನ್ನ ಮುಖ್ಯವಾಗಿ ಕೆಲವರು ಸೇರ್ಪಡೆ ಆದರೂ ಕೂಡ ಅವರಿಗೆ ಈ ಫಲ ತಲುಪಿಲ್ಲ ಅಂತ ಅಭಿಪ್ರಾಯ ಪಡ್ತಾ ಇರ್ತಾರೆ ರೈತರು, ಏನಾಗಿರ್ಬೋದು ಮುಖ್ಯವಾಗಿ ಇದಕ್ಕೆ ಅಂತೀರಿ? ಮೂಲತಃ ರೈತರು ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರೆ ಅರ್ಜಿಗಳ ಸಲ್ಲಿಕೆ ಅಷ್ಟೇನೆ ಅರ್ಹತೆ ಆಗೋದಿಲ್ಲ. ಅರ್ಜಿಗಳು ಸಲ್ಲಿಕೆ ಆದ ನಂತರ ವಿವಿಧ ಅನರ್ಹ ವರ್ಗಗಳಲ್ಲಿ ಅವರ ಅರ್ಜಿಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ. ಅದರಲ್ಲಿ ಇರುವಂತಹ ಒಂದು ತಾಂತ್ರಿಕ ಪರಿಶೀಲನೆಗೆ ಅನುವಾಗುವಂತಹದ್ದು ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಫೆಬ್ರವರಿ 1, 2019 ಹಿಂದೆ ಭೂ ಮಾಲೀಕತ್ವವನ್ನ ರೈತರು ಹೊಂದಿರಬೇಕಾಗತ್ತೆ. ಅದರಲ್ಲಿ ಒಂದೇ ಒಂದು ಪರಿಗಣನೆ ಅಂದ್ರೆ 1/2/2019 ನಂತರ ಅವರ ಪೂರ್ವಿಕರು ಕಾಲವಶವಾದ ಕಾರಣದಿಂದಾಗಿ ನಾವು ಪೌತಿ ಖಾತೆ ಅಂತ ಹೇಳ್ತೀವಿ ವಾಡಿಕೆಯಲ್ಲಿ. ಈ ಪೌತಿ ಕಾರಣದಿಂದಾಗಿ ಅವರಿಗೆ ಭೂ ಮಾಲೀಕತ್ವವೇನಾದ್ರೂ ವಾರಸುದಾರರಿಗೆ ವರ್ಗಾವಣೆ ಆದಲ್ಲಿ ಅಂತಹ ರೈತರು 1/2/2019 ನಂತರ ಭೂ ಮಾಲೀಕತ್ವ ಪಡೆದಿದ್ರು ಕೂಡ ಈ ಯೋಜನೆಯಡಿ ನೋಂದಾಯಿಸಿಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಈ 1/2/2019 ಮುಂಚಿತವಾಗಿ ಭೂ ಮಾಲೀಕತ್ವ ಇದೆ ಅಂತ ಒಂದ್ ಕಡೆ ಹೇಳ್ತೀರಾ, ಪೌತಿ ಕಾರಣದಿಂದಾಗಿ 1/2/2019 ನಂತರ ವರ್ಗಾವಣೆ ಆದ್ರೂ ಕೂಡ ಭೂ ಹಿಡುವಳಿ ದಾಖಲೆ ಅಥವಾ ಅವರ ಮಾಲೀಕತ್ವ ಬಂದ್ರೂ ಅವರು ಅರ್ಹರಾಗ್ತಾರೆ ಅಂತ. ಹಾಗಿದ್ರೆ ಈ 1/2/2019 ನಂತರ ಯಾವ್ಯಾವ ರೈತರು ಅನರ್ಹರಾಗ್ತಾರೆ ಅಂತ, ಅದು ವಿಭಜನೆ ಆದ್ರೆ, ಈಗ ತಂದೆಯವರ ಹೆಸರಲ್ಲಿ ಜಮೀನಿರತ್ತೆ, ಅವರು ಬದುಕಿದ ಹಾಗೇನೆ ಅವರು ಪಿಎಂ ಕಿಸಾನ್ ನೋಂದಣಿ ಮಾಡ್ಕೊಂಡಿರ್ತಾರೆ, ಅವರು ಇರುವಾಗ್ಲೇನೆ ಮಕ್ಕಳ ಹೆಸರಿಗೆ ವಿಭಜನೆ ಮಾಡಿದ್ರೆ ಮಕ್ಕಳು ಯೋಜನೆಯಡಿ ಸವಲತ್ತು ಪಡೆಯಲಿಕ್ಕೆ ಅರ್ಹರಾಗೋದಿಲ್ಲ. ಹಾಗೆ ಯಾವುದೇ ಒಬ್ಬ ರೈತ ಹೊಸದಾಗಿ ಜಮೀನನ್ನ ಖರೀದಿ ಮಾಡಿದ್ರೆ 1/2/2019 ನಂತರ ಕೊಂಡ್ಕೊಂಡ್ರೆ ಖರೀದಿ ಮಾಡಿದ್ರೆ ಅವರು ಯೋಜನೆಗೆ ಅರ್ಹರಾಗೋದಿಲ್ಲ. ಸೊ ಈ ರೀತಿ ಒಂದು ನಿಬಂಧನೆ ಇರುತ್ತೆ. ಹಾಗೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಈ ಎಲ್ಲ ಅವಕಾಶಗಳನ್ನ ನಾವು ಪರಿಶೀಲನೆ ಮಾಡಿ ಅನರ್ಹ ಅರ್ಜಿಗಳನ್ನ ನಾವು ತಡೆ ಹಿಡಿತೀವಿ ಪಾವತಿಯಿಂದ. ಸೊ ಅಂತ ರೈತರಿಗೆ ಪಿಎಂ ಕಿಸಾನ್ ನೆರವು ಬರೋದಿಲ್ಲ ಮೊದಲನೇದಾಗಿ. ಈ ರೀತಿ ಅವರು ಯೋಜನೆಗೆ ಅನರ್ಹರಾಗಿರೋ ಕಾರಣದಿಂದಾಗಿ ಅವರಿಗೆ ಯೋಜನೆಯ ಸವಲತ್ತು ಸಿಗದೆ ಇರೋದು ಒಂದು ಕಾರಣ. ಎರಡನೇ ಕಾರಣ ಅಂತಂದ್ರೆ ಎಲ್ಲಾ ರೀತಿಯಿಂದ ಯೋಜನೆಯ ಪ್ರಕಾರ ಅರ್ಹರಾಗಿದ್ರು ಕೂಡ ಅವರ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಜೋಡಣೆ ಸಮಸ್ಯೆ. ಅವರು ಬ್ಯಾಂಕ್ ಖಾತೆಯನ್ನ ಅವರ ಆಧಾರ್ ಸಂಖ್ಯೆಗೆ ಜೋಡಣೆ ಮಾಡಿರಬೇಕು. ಪ್ರಮುಖವಾಗಿ ಎಲ್ಲಾ ರೈತರಿಗೆ ಅವರ ಆಧಾರ್ ಸಂಖ್ಯೆ ಯಾವ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿದೆ ಆ ಖಾತೆಗೆ ಅನುದಾನ ವರ್ಗಾವಣೆ ಆಗ್ತಾ ಇರುತ್ತೆ. ಸೊ ಈ ಆಧಾರ್ ಜೋಡಣೆಯಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಇದ್ದಲ್ಲಿ ರೈತರಿಗೆ ಆರ್ಥಿಕ ನೆರವು ವರ್ಗಾವಣೆಯಲ್ಲಿ ಸಮಸ್ಯೆ ಆಗುತ್ತೆ. ಈಗ ಸಾಧಾರಣವಾಗಿ ಈ ಪಿಂಚಣಿ ಪಡೆಯುವಂತವ್ರಿಗೆ ನವೆಂಬರ್ ತಿಂಗಳಲ್ಲಿ ನಾವು ಜೀವಂತವಾಗಿದ್ದೀವಿ ಅಂತ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂತ ಒಂದು ಪದ್ಧತಿ ಇದೆ. ಇದು ಕೂಡ ವರ್ಷದಿಂದ ವರ್ಷಕ್ಕೆ ಈಗ ಅನುದಾನ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಆಗ್ತಲೇ ಇದೆ. ಇವರು ಕೂಡ ಒಂದು ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ. ಏನಾದರೂ ಭಾರತ ಸರ್ಕಾರದ ಮಾರ್ಗಸೂಚಿಯಲ್ಲಿ ಈ ರೀತಿ ನೋಂದಣಿ ನಂತರ ಮರಣ ಹೊಂದಿದ ಪ್ರಕರಣಗಳಲ್ಲಿ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನ ಇದೆ. ತಾವು ಹೇಳಿದ್ರಿ, ಇದೇ ಒಂದು ದಾಖಲಾತಿ ಮೂಲವನ್ನ ಹಿಡಿದು ಪಿಎಂ ಕಿಸಾನ್ ಯೋಜನೆ ಮಾರ್ಗಸೂಚಿಯನ್ನ ರೂಪಿಸಲಾಗಿದೆ. ಯಾರಾದರೂ ವ್ಯಕ್ತಿ ಮರಣ ಹೊಂದಿದಲ್ಲಿ ಅವರು ಮರಣ ದಾಖಲಾತಿಗಳನ್ನ ಬ್ಯಾಂಕ್ ಖಾತೆ ಎಲ್ಲಿ ಅವರು ಖಾತೆ ಹೊಂದಿರ್ತಾರೆ ಆ ಬ್ಯಾಂಕ್ ಸಂಬಂಧಪಟ್ಟವರ ಬ್ಯಾಂಕ್ಗೆ ಮಾಹಿತಿಯನ್ನ ನೀಡಬೇಕು ಅವರ ವಾರಸುದಾರರು. ಸೊ ಪಿಎಂ ಕಿಸಾನ್ ಯೋಜನೆಯ ನೋಡಲ್ ಇಲಾಖೆಯಾದ ಕೃಷಿ ಇಲಾಖೆಗೆ ನಮ್ಮ ರಾಜ್ಯದ ಯಾವುದೇ ಬ್ಯಾಂಕ್ ಶಾಖೆಗಳಿಂದ ಅವರಿಗೆ ಬರುವಂತಹ ಮರಣ ದಾಖಲಾತಿಗಳನ್ನ ಕೃಷಿ ಇಲಾಖೆಗೆ ವರದಿ ಮಾಡಬೇಕು ಅಂತಹ ಒಂದು ಜವಾಬ್ದಾರಿಯನ್ನ ಮಾರ್ಗಸೂಚಿಯಲ್ಲಿ ಬ್ಯಾಂಕ್ಗಳಿಗೆ ನೀಡಲಾಗಿದೆ. ಯಾವುದೇ ಕಾರಣದಿಂದಾಗಿ ಅವರು ಮರಣ ಪ್ರಮಾಣ ಪತ್ರ ನೀಡೋದಕ್ಕಿಂತ ಮುಂಚೆ ಯಾವ್ದಾದ್ರು ಕಂತು ಅವರ ಖಾತೆಗಳಿಗೆ ವರ್ಗಾವಣೆ ಆಗಿದ್ರೆ ಅವರು ನಿಧನ ಹೊಂದಿದ ನಂತರ ಬ್ಯಾಂಕ್ ಶಾಖೆಗಳಿಂದ ಆ ಮೊತ್ತವನ್ನ ಡಿಡಿ ಮುಖಾಂತರವಾಗಿ ಕೃಷಿ ಇಲಾಖೆಗೆ ಹಿಂದಿರುಗಿಸ್ತಾರೆ ಬ್ಯಾಂಕ್ ವ್ಯವಸ್ಥಾಪಕರು, ಹಾಗೂ ಅವರ ಮರಣದ ವಿವರದ ದಾಖಲಾತಿಗಳನ್ನು ಕೃಷಿ ಇಲಾಖೆಗೆ ಸಲ್ಲಿಸ್ತಾರೆ. ಆ ವಿವರ ಬಂದ ನಂತರ ನಾವು ಕೃಷಿ ಇಲಾಖೆಯಿಂದ ಅವರ ಮರಣದ ವಿವರಗಳನ್ನು ಭಾರತ ಸರ್ಕಾರದ ಪೋರ್ಟಲ್ನಲ್ಲಿ ದಾಖಲೆ ಮಾಡ್ತೇವೆ. ಮತ್ತೆ ಈ ಇಕೆವೈಸಿ ಅಂತ ಒಂದು ಪ್ರಕ್ರಿಯೆ ಆಯ್ತು, ಹೌದು, ಇದರ ಉದ್ದೇಶ ಏನಿತ್ತು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಾಗಿ? ಯೋಜನೆಯ ಪ್ರಾರಂಭದಲ್ಲಿ ಎಲ್ಲಾ ರೈತರಿಗೆ ಅವರ ಆಧಾರ್ ಸಂಖ್ಯೆಯನ್ನ ಪಡೆದು ಅವರ ಮೊಬೈಲ್ ಸಂಖ್ಯೆಗಳನ್ನ ಪಡೆದು ನೋಂದಣಿ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ದೃಢೀಕರಣ ಆಗಿರಲಿಲ್ಲ. ಆಧಾರ್ ಸಂಖ್ಯೆ ಇದೇ ವ್ಯಕ್ತಿಯದ್ದ ಇದೇ ರೈತರದ ಅನ್ನುವಂತಹ ದೃಢೀಕರಣ ಆಗಿರಲಿಲ್ಲ. ಈಗ ಬ್ಯಾಂಕ್ ಶಾಖೆಗಳಲ್ಲೂ ಮಾಡ್ತಾರೆ ಈ ಕೆವೈಸಿ ಅಂದ್ರೆ, ಆಂಗ್ಲ ಭಾಷೆಯಲ್ಲೇ ಹೇಳೋದಾದ್ರೆ ನೋ ಯುವರ್ ಕಸ್ಟಮರ್ ಅಂತ. ಅದು ಅಂದ್ರೆ ನಾವು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದೀವಿ ಆ ವ್ಯಕ್ತಿಯ ಗುರುತನ್ನ ದೃಢೀಕರಣ ಮಾಡ್ಕೊಳ್ಳಿಕ್ಕೆ ಅನುಸರಿಸುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಈಗ ಮುಂದುವರೆದ ಹಂತದಲ್ಲಿ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವಂತಹ ಎಲ್ಲಾ ರೈತರ ಗುರುತನ್ನ ಪುನಃ ದೃಢೀಕರಣ ಮಾಡಿಕೊಳ್ಳಿಕ್ಕೆ ಈ ಕೆವೈಸಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಲಾಗಿದೆ. ಕೃಷಿ ಇಲಾಖೆಯಿಂದ ಜಿಲ್ಲಾಡಳಿತಗಳಿಂದ ಬಹಳಷ್ಟು ವ್ಯಾಪಕ ಪ್ರಚಾರವನ್ನ ನೀಡಿ ಎಲ್ಲಾ ರೈತರಿಗೆ ಈ ಕೆವೈಸಿ ಮಾಡಿಸ್ಕೊಳ್ಳಿ ಅಂತ ನಾವು ಕರೆ ಕೊಡ್ತಾ ಇದೀವಿ. ಆದರೂ ಕೂಡ ವಾಸ್ತವದಲ್ಲಿ ನಮಗೆ ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ರೈತರು ನಮಗೆ ಆಯಾ ಗ್ರಾಮಗಳಲ್ಲಿ ಲಭ್ಯ ಆಗ್ತಾ ಇಲ್ಲ. ಸೊ ಈ ಒಂದು ಅವಕಾಶವನ್ನ ಬಳಸಿ ನಾನು ಎಲ್ಲಾ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾರ್ಯಾರು ಪಿಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದೀರಾ ಅವರು ಇ ಕೆವೈಸಿ ಇಲ್ಲಿವರೆಗೆ ಮಾಡಿಕೊಳ್ಳದೆ ಇದ್ದಲ್ಲಿ ದಯಮಾಡಿ ತಮ್ಮ ಇ ಕೆವೈಸಿ ಅನ್ನ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಮಾಡ್ಕೋಬೇಕು ಅಂತ ಕೃಷಿ ಇಲಾಖೆಯಿಂದ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ಅಂದ್ರೆ ಏನು ಪ್ರಯೋಜನ ಆಗುತ್ತೆ ಅವರಿಗೆ ಮಾಡ್ಕೊಂಡ್ರೆ? ಇ ಕೆವೈಸಿ ಮಾಡಿದ್ರೇನೆ ಮುಂದಿನ ಕಂತುಗಳಲ್ಲಿ ಆರ್ಥಿಕ ನೆರವು ವರ್ಗಾವಣೆ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರದ ನಿರ್ಧಾರದಂತೆ ಇ ಕೆವೈಸಿ ಮಾಡಿಸ್ಕೊಂಡಿಲ್ಲ ಅನ್ನೋದಾದ್ರೆ ಮುಂದಿನ ಕಂತಿನ ಆರ್ಥಿಕ ನೆರವನ್ನ ತಡೆ ಹಿಡಿಯಲಾಗತ್ತೆ. ಹಾಗೆ ಇ ಕೆವೈಸಿ ಮಾಡಿಸ್ಕೊಳ್ಳೋದಿಕ್ಕೆ ಅವರಿಗಿರುವ ಅವಕಾಶಗಳ ಬಗ್ಗೆನೂ ಹೇಳ್ತೀನಿ. ಅದರಲ್ಲಿ ಎರಡು ರೀತಿ ಇ ಕೆವೈಸಿ ಮಾಡಿಸಬಹುದಾಗಿರತ್ತೆ ಅವರು. ಮೊದಲನೇದು ಒಟಿಪಿ ಆಧಾರಿತ ಅಂತ ಹೇಳ್ತೀವಿ, ಅಂದ್ರೆ ಅವರು ಆಧಾರ್ ಸಂಖ್ಯೆಗೆ ಯಾವ ಮೊಬೈಲ್ ಸಂಖ್ಯೆಯನ್ನ ಜೋಡಣೆ ಮಾಡಿರ್ತಾರೆ ಅವರು ಪಿಎಂ ಕಿಸಾನ್ ಪೋರ್ಟಲ್ಗೆ ಹೋಗಿ ಅವರ ಆಧಾರ್ ಸಂಖ್ಯೆಯನ್ನ ನಮೂದು ಮಾಡಿದ್ರೆ ಅವರ ದೂರವಾಣಿ ಸಂಖ್ಯೆಗೆ ಒಂದು ಒಟಿಪಿ ರವಾನೆ ಆಗತ್ತೆ. ಆ ಒಟಿಪಿಯನ್ನ ನಮೂದು ಮಾಡಿ ಅವರು ಇ ಕೆವೈಸಿಯನ್ನ ಮಾಡಿಸಬಹುದಾಗಿರತ್ತೆ. ತಪ್ಪಾಗಿ ದೂರವಾಣಿ ಸಂಖ್ಯೆಯನ್ನ ನಮೂದು ಮಾಡಿದ್ದಲ್ಲಿ ಪಿಎಂ ಕಿಸಾನ್ ಪೋರ್ಟಲ್ ಅಲ್ಲಿ ಅಥವಾ ಆಧಾರ್ ಅಲ್ಲಿ ಸರಿಯಾದ ದೂರವಾಣಿ ಸಂಖ್ಯೆ ನಮೂದಾಗಿಲ್ಲ, ಒಟಿಪಿ ಬರ್ತಾ ಇಲ್ಲ ಅನ್ನೋದಾದ್ರೆ ಅವರು ಬಯೋಮೆಟ್ರಿಕ್ ಇ ಕೆವೈಸಿ ಅಂತ ಹೇಳ್ತೀವಿ, ತಮ್ಮ ಬೆರಳನ ಗುರುತನ್ನ ನೀಡಿ ಇ ಕೆವೈಸಿ ಮಾಡಿಸಬಹುದಾಗಿರತ್ತೆ. ತಮ್ಮ ಬೆರಳಚ್ಚನ್ನ ನೀಡಿ ಇ ಕೆವೈಸಿ ಮಾಡೋದು ನಾಗರಿಕ ಸೇವಾ ಕೇಂದ್ರಗಳು ಅಂತ ಲಭ್ಯ ಇದೆ, ಹಾಗೂ ಗ್ರಾಮ ವನ್ ಕೇಂದ್ರಗಳು ಅಂತ ಲಭ್ಯ ಇದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಈ ಕೇಂದ್ರಗಳಿಗೆ ಭೇಟಿ ನೀಡಿ ಅವರು ಬಯೋಮೆಟ್ರಿಕ್ ಆಧಾರಿತ ಇ ಕೆವೈಸಿ ಅನ್ನ ಮಾಡಿಸ್ಕೋಬಹುದು. ಅಂದ್ರೆ ಆ ಸಂದರ್ಭದಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಬಹುದಾ? ಯಾರು ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಗ್ರಾಮ ಒನ್ ಸೆಂಟರ್ ಅಥವಾ ನಾಗರಿಕ ಸೇವಾ ಕೇಂದ್ರಗಳಿಗೆ ಖುದ್ದು ಭೇಟಿ ನೀಡಲಿಕ್ಕೆ ಆಗೋದಿಲ್ಲ ಅಂತವರು ಒಟಿಪಿ ಆಧಾರಿತ ಇ ಕೆವೈಸಿಯನ್ನೇ ಮಾಡಿಸ್ಬೇಕು ಅನ್ನೋದಾದ್ರೆ ಅವರು ಮೊಬೈಲ್ ಸಂಖ್ಯೆಯನ್ನ ಮೊದಲಿಗೆ ಆಧಾರ್ ದತ್ತಾಂಶದಲ್ಲಿ ಬದಲಾವಣೆ ಮಾಡಿ ಅದು ದಾಖಲಾದ ನಂತರ 24 ಗಂಟೆ ನಂತರ ಒಟಿಪಿ ಬೇಸ್ಡ್ ಇ ಕೆವೈಸಿಯನ್ನ ಮಾಡಿಸಬಹುದು. ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರು ಪಟ್ಟಣ ಪ್ರದೇಶಗಳಿಗೆ ಉದ್ಯೋಗಾವಕಾಶ ಹರಿಸಿಕೊಂಡು ವಲಸೆ ಬಂದಿರ್ತಾರೆ. ಸೊ ಅವರಿಗೂ ಕೂಡ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ, ಮತ್ತೊಮ್ಮೆ ಪಿಎಂ ಕಿಸಾನ್ ಯೋಜನೆಯಡಿ ತಾವು ನೋಂದಾಯಿಸಿಕೊಂಡಿದ್ರೆ ತಾವು ಅರ್ಹರಾಗಿದ್ದಲ್ಲಿ ಮುಂದಿನ ಕಂತುಗಳ ಆರ್ಥಿಕ ನೆರವನ್ನ ಪಡೀಲಿಕ್ಕೆ ಇ ಕೆವೈಸಿಯನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಆಧಾರ್ನಲ್ಲೂ ಕೂಡ ಕೆಲವೊಂದು ಈ ವಿವರಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅಲ್ಲೂ ಕೂಡ ಈ ಮೊಬೈಲ್ ಸಂಖ್ಯೆಯನ್ನ ಅವರು ಸೇರಿಸಿ ಅಪ್ಡೇಟ್ ಮಾಡಿಸಬಹುದು. ಹೌದು, ಅದರಿಂದ ಇದಕ್ಕೆ ಅನುಕೂಲ ಆಗುತ್ತೆ. ಮೊಬೈಲ್ ಸಂಖ್ಯೆಯನ್ನ ಅವರು ಸರಿಪಡಿಸಿಕೊಂಡ್ರೆ ಅವರು ತಾವು ಇರೋ ಸ್ಥಳದಿಂದಲೇ ತಮ್ಮ ಮೊಬೈಲ್ ಇಂದಾನೇ ಒಟಿಪಿ ಬೇಸ್ಡ್ ಇ ಕೆವೈಸಿ ಅನ್ನ ಮಾಡಿಸಬಹುದಾಗಿರುತ್ತೆ. ಮತ್ತೆ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಏನು ಅಂದ್ರೆ ಅರ್ಹ ಒಬ್ಬರೇ ಒಬ್ಬರು ರೈತರು ಕೂಡ ಈ ಸೌಲಭ್ಯದಿಂದ ವಂಚಿತರಾಗಬಾರದು ಅಂತ. ಒಬ್ಬರೇ ಒಬ್ರು ಅರ್ಹ ರೈತರು ವಂಚಿತರಾಗಬಾರದು. ಈ ಒಂದು ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿ ಕಾರ್ಯ ಪ್ರವೃತ್ತವಾಗಿದೆ ಅಂತೀರಿ? ಈ ನಿಟ್ಟಿನಲ್ಲಿ ಇಲಾಖೆಯಿಂದ ಆಗಿಂದಾಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ. ಪಿಎಂ ಕಿಸಾನ್ ಯೋಜನೆಗೆ ಸೀಮಿತವಾಗಿ ಅಲ್ಲ, ಇಲಾಖೆಯ ಬಹಳಷ್ಟು ಪ್ರಚಾರ ಕಾರ್ಯಕ್ರಮಗಳು ಬೇರೆ ಬೇರೆ ಯೋಜನೆಗಳಡಿ ನಡೀತಾ ಇರುತ್ತೆ. ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಬಹಳಷ್ಟು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಡೆ ಹಳ್ಳಿಗಳ ಕಡೆ ಅನ್ನುವಂತಹ ಕಾರ್ಯಕ್ರಮ ನಡೆಯುತ್ತೆ. ಸೊ ನಮ್ಮ ಕೃಷಿ ಇಲಾಖೆಯಿಂದ ಈಗ ಸಿರಿಧಾನ್ಯಗಳ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೀವಿ. ಈ ರೀತಿ ವಿವಿಧ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ಕೃಷಿ ಮೇಳಗಳು ನಡೆಯುತ್ತೆ. ಕೃಷಿ ಮೇಳಗಳ ಸಂದರ್ಭದಲ್ಲಿ ನಾವು ಬಹಳಷ್ಟು ಕಡೆ ಅಲ್ಲೇ ಒಂದು ಇ ಕೆವೈಸಿ ಮಳಿಗೆಯನ್ನು ಕೂಡ ತೆರೆದಿದ್ವಿ. ಕೃಷಿ ಮೇಳಕ್ಕೆ ಭೇಟಿ ನೀಡುವಂತಹ ರೈತರು ಅಲ್ಲೇ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಸಾಕಷ್ಟು ಜನ ರೈತರು ಇದರ ಪ್ರಯೋಜನ ಪಡೀತಾ ಇದ್ದಾರೆ, ಮತ್ತು ಸಾಕಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಗೊತ್ತಾಗಿದೆ ಈಗಾಗಲೇ. ಹೌದು. ಇನ್ನೊಂದು ಮುಖ್ಯವಾದ ಯೋಜನೆ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ. ಈ ಯೋಜನೆಯ ಉದ್ದೇಶ ಏನು ಅಂತೀರಿ? ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಉದ್ದೇಶ ವೃದ್ಧಾಪ್ಯದಲ್ಲಿ ರೈತರಿಗೆ ನೆರವನ್ನ ಕೊಡುವಂತದ್ದಾಗಿರುತ್ತೆ. ನಾವು ನೋಡಿದಾಗ ಉದ್ಯೋಗಸ್ಥರಿಗೆ ನಿವೃತ್ತಿಯಾದ ನಂತರ ಅವರು ಕೆಲಸ ಮಾಡಲಿಕ್ಕೆ ನಿಶಕ್ತಿ ಉಂಟಾಗುವಂತಹ ಒಂದು ವಯಸ್ಸನ್ನ ತಲುಪಿದಾಗ ಅವರಿಗೆ ಪಿಂಚಣಿ ಸೌಲಭ್ಯ ಸಿಗತ್ತೆ. ಪ್ರತಿ ತಿಂಗಳು ಸಿಗ್ತಾ ಇರತ್ತೆ. ಬೇರೆ ಉದ್ಯೋಗದಲ್ಲಿರೋರು ಕೂಡ ಅವರು ಒಂದು ಪಿಂಚಣಿ ಪಾಲಿಸಿಗಳನ್ನ ಮಾಡಿಸ್ಕೊಂಡು ಪಿಂಚಣಿಯನ್ನ ಪಡೀತಾ ಇರ್ತಾರೆ. ಸೊ ರೈತರಿಗೂ ಕೂಡ ಈ ರೀತಿ ಒಂದು ಪಿಂಚಣಿ ಪಾಲಿಸಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಧನ್ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಇದರಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟಂತಹ ರೈತರು ಅವರ ವಯಸ್ಸಿಗೆ ಅನುಗುಣವಾಗಿ ವಾರ್ಷಿಕ ಕಂತುಗಳನ್ನ ನಿಗದಿಪಡಿಸಲಾಗತ್ತೆ. ವಾರ್ಷಿಕವಾಗಿ ಅಷ್ಟು ಕಂತನ್ನ ಕಟ್ಟೋದ್ರ ಮೂಲಕ ಮಾನ್ಧನ್ ಯೋಜನೆಗೆ ಅವರು ನೋಂದಾಯಿಸಿಕೊಳ್ಬಹುದಾಗಿರುತ್ತೆ. ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಈ ಒಂದು ಯೋಜನೆಗೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡ ನಂತರ ರೈತರಿಗೆ 60 ವರ್ಷ ವಯಸ್ಸಾದ ಮೇಲೆ ಮಾಸಿಕವಾಗಿ ಇಂತಿಷ್ಟು ಅಂತ ನಿಗದಿತ ಮೊತ್ತ ಅವರಿಗೆ ಪಿಂಚಣಿಯಾಗಿ ಸಿಗ್ಲಿಕ್ಕೆ ಈ ಯೋಜನೆ ಅಡಿ ಅವಕಾಶ ಇದೆ. 60 ವರ್ಷದ ನಂತರ ಇದು ಪಿಂಚಣಿ 60 ವರ್ಷದ ನಂತರ ಅವರಿಗೆ ಪಿಂಚಣಿ ದೊರಲಿಕ್ಕೆ ಪ್ರಾರಂಭ ಆಗುತ್ತೆ. ಸರ್ಕಾರದಿಂದಲೂ ಇದಕ್ಕೆ ಏನಾದರೂ ಸೌಲಭ್ಯ ಸಿಗುತ್ತಾ? ರೈತರು ಸ್ವಯಂ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ, ಹಾಗೂ ಇದಕ್ಕೆ ಕಂತಿನ ವಿವರಗಳನ್ನು ಕೂಡ ರೈತರು ಸ್ವತಃ ಕಟ್ಟಬೇಕಾಗತ್ತೆ. ಇನ್ನ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಅನುಮಾನಗಳಿದ್ರೆ, ಶಂಕೆಗಳಿದ್ರೆ ಇದಕ್ಕೆ ಸಹಾಯವಾಣಿ ಅಂತ ಏನಾದರೂ ಇದೆಯೇ? 222-750-38 ಇದು ಪಿಎಂ ಕಿಸಾನ್ ಯೋಜನೆಗಾಗಿ ವಿಶೇಷವಾಗಿ ಹೊರಡಿಸಿರುವಂತಹ ನೆರವಿನ ಸಂಖ್ಯೆ. ಹಾಗೆ 220-74-192 ಈ ಸಂಖ್ಯೆಗಳಿಗೆ ದೂರವಾಣಿ ಕರೆಯನ್ನ ಮಾಡಬಹುದು. ಮತ್ತೊಮ್ಮೆ ಹೇಳ್ತೀನಿ, ದೂರವಾಣಿ ಸಂಖ್ಯೆ 220-74-192, ಮತ್ತೊಂದು ದೂರವಾಣಿ ಸಂಖ್ಯೆ 222-750-38. ಹಾಗೆಯೇ ಕೃಷಿ ಇಲಾಖೆಯ ಸಾಮಾನ್ಯ ಸಹಾಯವಾಣಿ ಸಂಖ್ಯೆ, ಅದಕ್ಕೂ ಕೂಡ ರೈತರು ಕರೆ ಮಾಡಬಹುದಾಗಿರುತ್ತೆ. ಅಂದ್ರೆ ರೈತರ ಸಹಾಯವಾಣಿ, ರೈತರ ಸಹಾಯವಾಣಿ ಉಚಿತ ದೂರವಾಣಿ ಸಂಖ್ಯೆ, ಉಚಿತ ದೂರವಾಣಿ ಸಂಖ್ಯೆ 1800-345-35-53. ಈ ಸಂಖ್ಯೆಯೂ ಕೂಡ ಅವರು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ತುಂಬಾ ಸಂತೋಷ ದೀಪಾಜಿ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಸ್ಎಂ ದೀಪಜಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾ ವೇಮಗಲ್ ನಾರಾಯಣಸ್ವಾಮಿ ಮತ್ತು ಸಂಗಡಿಗರಿಂದ ಈಗ ಜನಪದ ಗೀತೆಯನ್ನು ಕೇಳಿ. ನೀರಾಗಿ ಹುಟ್ಟ